ತರಕಾರಿ ಬೆಳೆಗಳಂತಂದ್ರೆ ಹಸಿಮೆಣಸು ಆಗಿರ್ಬೋದು, ಬದನೆ ಆಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು, ಹೀರೇಕಾಯಿ ಆಗಿರ್ಬೋದು, ಹಾಗಲ, ಸೌತೆಕಾಯಿ, ಹೀಗೆ ಅನೇಕ ತರಹದ ತರಕಾರಿಗಳನ್ನ ತಗೊಳ್ಬಹುದು. ಮತ್ತೆ ಇನ್ನೂ ಬಹಳ ಮುಖ್ಯವಾಗಿ ದ್ವಿದಳ ಧಾನ್ಯದ ತರಕಾರಿಗಳು ಯಾವ್ದಾವ್ದು ಅಂದ್ರೆ, ನಿಮ್ಗೆ ಗೊತ್ತಿದ್ದ ಹಾಗೆ ಈ ಬೀನ್ಸ್ ಅಂತ ಹೇಳ್ತೀವಿ, ತಿಂಗಳ ಹುರುಳಿ, ಅವರೆ, ಮತ್ತೆ ಈಗ ವೆಜಿಟೇಬಲ್ ಕೌಪಿ ಬಂದಿದೆ ಅಂದ್ರೆ ಅಲಸಂದೆ, ತರಕಾರಿ ಅಲ್ಸ, ಅವೆಲ್ಲವನ್ನು ನಾವು ತಗೊಳ್ಬಹುದು. ಒಂದು ಏನಂದ್ರೆ ಅವೆಲ್ಲ ಸಂಪೂರ್ಣವಾಗಿ ಭೂಮಿಯನ್ನ ಕವರ್ ಮಾಡ್ತವೆ, ಭೂಮಿಯನ್ನ ಮುಚ್ಚಿಗೆ ಹಾಕ್ತವೆ, ಹೌದು, ಕಳೆಗಳು ಬರೋದಿಲ್ಲ. ಮತ್ತೆ ಈ ದ್ವಿದಳ ಧಾನ್ಯಗಳ ಇನ್ನೂ ಒಂದು ಒಳ್ಳೆ ಗುಣ ಅಂತಂದ್ರೆ, ವಾತಾವರಣದಲ್ಲಿರುವಂತಹ ಸಾರಜನಕವನ್ನ ಸ್ಥಿರೀಕರಿಸಿ ಭೂಮಿಗೆ ಸೇರಿಸೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಪರೋಕ್ಷವಾಗಿ ಜಾಸ್ತಿ ಆಗ್ತದೆ. ಮತ್ತೆ ಅದರಿಂದ ಬರುವಂತಹ ತ್ಯಾಜ್ಯಗಳು, ಎಲೆಗಳು ಉದುರುವುದು ಅಂತದ್ದು, ಈಗ ನೋಡಿ ಅಡಿಕೆ ತೋಟಗಳಲ್ಲಿ ಒಣ ಪ್ರದೇಶಗಳಲ್ಲಿ ನಾವೇನ್ ಹೇಳ್ತೀವಿ, ನೀರು ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿತ್ತು ಅಂದ್ರೆ ತೊಗರಿ ಬಹಳ ಒಳ್ಳೆಯ ಬೆಳೆ, ಎರಡರಿಂದ ಮೂರು ಸಲ ಹಾಕ್ಬಿಟ್ಟು ಚೆನ್ನಾಗಿ ಬರ್ತದೆ, ಎಲ್ಲ ಕವರ್ ಆಗ್ತದೆ, ಮತ್ತೆ ಎಲೆಗಳು ಉದುರ್ತವೆ. ನೋಡಿ 5-6 ತಿಂಗಳು ಯಾವುದೇ ಕಳೆ ಸಮಸ್ಯೆ ಇರೋದಿಲ್ಲ ಅವರಿಗೆ. ಅದು ಅಲ್ಲದೆ ಮತ್ತೆ ಅವ್ರಿಗೆ ಹೆಚ್ಚುವರಿ ಆದಾಯವಾಗಿ ಮತ್ತೆ ಕಾಳನ್ನು ಬರ್ತದೆ, ಹಾಗೆ ಎಲ್ಲಾ ತರದ ತರಕಾರಿ ಬೆಳಕು. ಮತ್ತೆ ಅದೇನಾದ್ರೂ ನಿಮ್ಮ ಜಮೀನು ಮಹಾನಗರಗಳ ಪಕ್ಕದಲ್ಲೇ ಇತ್ತು, ನಗರಗಳ ಪಕ್ಕದಲ್ಲೇ ಇತ್ತು ಅಂದ್ರೆ ಹೂವಿನ ಬೆಳೆಗಳು ಹೆಚ್ಚು ಆದಾಯವನ್ನ ಕೊಡ್ತವೆ, ಮುಖ್ಯವಾಗಿ ಚೆಂಡು ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಮತ್ತೆ ಗುಲಾಬಿ ಆಗಿರ್ಬೋದು, ಸೇವಂತಿಗೆ, ಹೀಗೆ ಅನೇಕ ತರಹದ ಹೂವಿನ ಬೆಳೆಗಳನ್ನು ನೀವು ಬೆಳೆಕೊಳ್ಬಹುದು. ಚೆಂಡು ಹೂವಿಂದ ಒಂದು ಸಣ್ಣ ಉದಾಹರಣೆ ಹೇಳಿದ್ರೆ ನೋಡಿ, ಈಗ ಇನ್ನು 1-3 ತಿಂಗಳಿಗೆ ನಮ್ ಗಣಪತಿ ಹಬ್ಬ ಬರುತ್ತೆ, ತದನಂತರದಲ್ಲಿ ದಸರಾ ಬರುತ್ತೆ, ನಂತರ ನಮ್ಗೆ ದೀಪಾವಳಿ ಬರುತ್ತೆ. ಆ ಸೀಸನ್ ನಲ್ಲಿ ನಿಮ್ಗೆ ಚೆಂಡುವಿನ ಅತ್ಯಧಿಕ ಧಾರಣೆ ಇರ್ತದೆ, ಹಾಗಾಗಿ ನೀವು ನೋಡ್ಕೊಳ್ಬೇಕು ಆ ಗಣಪತಿ ಹಬ್ಬ ಯಾವಾಗಿದೆ, ದಸರಾ ಯಾವಾಗಿದೆ, ಅಲ್ಲಿ ನೋಡ್ಕೊಂಡು ನೀವು. ಇನ್ನು ಗಣಪತಿ ಹಬ್ಬ 50-45 ದಿನಕ್ಕೆ ಆರಂಭ ಆಗ್ತದೆ ಅಂದ್ರೆ ಅವಾಗ ನೀವು ನಾಟಿ ಮಾಡಿಬಿಟ್ರೆ ನಿಮ್ಗೆ 45-50 ದಿನಕ್ಕೆ ಚೆಂಡು ಸ್ಟಾರ್ಟ್ ಆಗ್ತದೆ, ಮಾರುಕಟ್ಟೆಗೆ ಸರಳ ಆಗ್ತದೆ. ಹೌದು, ಹಾಗಾಗಿ ಈ ಸಣ್ಣ ತೋಟಗಳು 1-5 ವರ್ಷದ ತೋಟಗಳಲ್ಲಿ ಹೂವಿನ ಬೆಳೆಗಳು, ತರಕಾರಿ ಬೆಳೆಗಳು ಬೆಳಿಬಹುದು. ಅದಲ್ಲದೆ ಕೆಲವು ಔಷಧಿ ಸಸ್ಯಗಳನ್ನು ಬೆಳೆಯಬಹುದು. ಆದ್ರೆ ಅಲ್ಲಿ ಒಂದು ಎಚ್ಚರಿಕೆ ಕ್ರಮ ಏನಂದ್ರೆ, ಔಷಧಿ ಸಸ್ಯಗಳನ್ನು ಬೆಳೆಯುವಾಗ ಮಾರುಕಟ್ಟೆಯನ್ನ ನೋಡ್ಕೊಂಡು ಬೆಳೆಯಬೇಕು. ಯಾರೋ ಹೇಳಿದ್ರು ಅಂತ ಬೆಳೆದು, ಯಾಕಂದ್ರೆ ಬಹಳಷ್ಟು ಜನ ರೈತರು ಈ ವಿಚಾರದಲ್ಲಿ ನಷ್ಟವನ್ನ ಅನುಭವಿಸಿದ್ದಾರೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಯಾರಾದರೂ ತಗೊಂಡು ಹೋಗ್ತಾರೆ, ಅದ್ರ ಬಗ್ಗೆ ಅವ್ರಿಗೆ ಪಕ್ಕ ಕಾಳಜಿ ಇದೆಯೇ, ಅದ್ರಲ್ಲಿ ತಗೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಇದೆ ಅಂದ್ರೆ ನೀವು ಔಷಧಿ ಸಸ್ಯಗಳನ್ನ ಮಾಡಬಹುದು. ಇಲ್ಲ ಅಂತಂದ್ರೆ ತರಕಾರಿಗಳು ನಿಮ್ ಮಾರೇ ಮಾರುತ್ತದೆ, ಹೂವಿನ ಬೆಳೆಗಳಿಗೆ ಬೇಡಿಕೆ ಇದೆ, ಹಾಗಾಗಿ ಅವು ಸಣ್ಣ ತೋಟಗಳಲ್ಲಿ. ಇನ್ನು ದೊಡ್ಡ ತೋಟಗಳಲ್ಲಿ ಬೇರೆ ತರ ಇರ್ತದೆ. ಮಧ್ಯಮ ಈಗ ನೋಡಿ, 1-10 ವರ್ಷದ್ದು ಅಲ್ಲಿ ನೀವು ಕಾಳುಮೆಣಸು ಮಾಡಬಹುದು, ಮತ್ತೆ ಕೋಕೋ ಮಾಡಬಹುದು, ಏಲಕ್ಕಿ ಮಾಡಬಹುದು, ಮತ್ತು ಮರಜಾತಿಯ ಸಾಂಬಾರು ಪದಾರ್ಥಗಳನ್ನು ಮಾಡಬಹುದು. ಮತ್ತೆ ಈ ಭಾಗಗಳ ಎಲೆ ಬಳ್ಳಿ ಚೆನ್ನಾಗಿ ಬರುತ್ತೆ. ಹೌದು, ಶಿವಮೊಗ್ಗ ಅಕ್ಕಪಕ್ಕದ ಎಲ್ಲ ಅನೇಕ ಜನ ರೈತರು ಎಲೆ ಬಳ್ಳಿನೂ ಮಾಡ್ತಾ ಇರ್ತಾರೆ. ಹೀಗೆ ಅನೇಕ ತರಹದ ಮತ್ತು ವಯಸ್ಸಾದ ತೋಟಗಳು, ಈಗ ಕೆಲವರು ಬರ್ತಾರೆ, ಇಲ್ಲ ಸರ್ ನಂದು 15 ವರ್ಷದ ತೋಟ ಇದೆ ಅಡಿಕೆ ತೋಟ, ನಾನು ಯಾವ ಅಂತರ ಬೆಳೆ ಮಿಶ್ರ ಬೆಳೆ ಹಾಕಬೇಕು, ಅವರಿಗೆ ನಾವು ಕೊಕ್ಕೋ ಹೇಳ್ತೀವಿ, ಕಾಳು ಮೆಣಸು ಹೇಳ್ತೀವಿ, ಹಾಗೆ ಅನೇಕ ತರಹದ ಬೆಳೆಗಳು ಇದ್ದಾವೆ. ಮತ್ತೆ ಇನ್ನೂ ಒಂದು ಬಹಳ ಮುಖ್ಯವಾಗಿ ಗಮನಿಸಬೇಕಂದ್ರೆ, ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಮೊದಲು ಅಡಿಕೆ ಹಾಕಿದ ತಕ್ಷಣ ಬಾಳೆ ನಾಟಿ ಮಾಡಿಬಿಡ್ತಿದ್ರು. ಬಾಳೆ ಒಂದು ಮುಖ್ಯ ಉದ್ದೇಶ ಅಂದ್ರೆ ನೆರಳನ್ನು ಒದಗಿಸ್ಬೇಕು, ಎರಡನೇದ್ದು ಅವ್ರಿಗೆ ಆದಾಯ ಕೊಡಬೇಕು, ವರ್ಷಕ್ಕೆ ಸಸಿ ತೋಟಗಳು ಬಾಳೆ ಹಾಕ್ಬೇಕು ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಅದು ಉದ್ದೇಶ ಏನಂದ್ರೆ ಅದಕ್ಕೆ ನೆರಳು ಒದಗಿಸಿದಂಗಾಗುತ್ತೆ, ಅವರಿಗೆ ಆದಾಯ ಬಂದಾಗುತ್ತೆ. ಬಾಳೆಯನ್ನ ನಾವು ಸಣ್ಣ ತೋಟ ಮತ್ತು ದೊಡ್ಡ ತೋಟ ಎರಡರಲ್ಲಿನೂ ಸಹಿತ ಬೆಳೆಯಲಿಕ್ಕೆ ನಮ್ಗೆ ಸಾಧ್ಯತೆ ಇದೆ. ಹೀಗಾಗಿ ನೀವು ಹೇಳೋ ಪ್ರಕಾರವಾಗಿ ಈ ತೋಟಗಳಲ್ಲಿ ಮಿಶ್ರ ಬೆಳೆಗಳನ್ನ ಬೆಳೆದ್ರೆ ತುಂಬಾ ರೈತರಿಗೆ ಅನುಕೂಲ, ಬಹಳ ಅನುಕೂಲ ಆಗ್ತದೆ. ನಾನು ಹೇಳಿದೆ ನಿಮ್ಗೆ ಒಂದು ಕಳೆ ನಿರ್ವಹಣೆ, ನಾವು ಅಧ್ಯಯನ ಮಾಡಿದ ಪ್ರಕಾರ 1 ಎಕರೆಯಲ್ಲಿ ಕಳೆ ನಿರ್ವಹಣೆ ಮಾಡಲಿಕ್ಕೆ 1 ವರ್ಷಕ್ಕೆ 10-15 ಸಾವಿರ ರೂಪಾಯಿ ಅಷ್ಟು ಖರ್ಚು ಮಾಡ್ತಾರೆ ರೈತರು. ಅದು 10-15 ಸಾವಿರ ರೂಪಾಯಿ ಅವರಿಗೆ ಉಳಿತಾಯ ಆಗ್ತದೆ. ಅದು ಅಲ್ಲದೆ ಅವರಿಗೆ ಹೆಚ್ಚುವರಿ ಆದಾಯ ಬರುತ್ತದೆ. ಈಗ ಒಬ್ಬ ರೈತ 1 ಎಕರೆ ಅಡಿಕೆ ಈ ವರ್ಷ ನಾಟಿ ಮಾಡಿದ್ದೇನೆ ಅಂತ ಉದಾಹರಣೆಗೆ ನೀವು ತಕೊಂಡ್ರೆ ನೋಡಿ, ಕಳೆ ನಿರ್ವಹಣೆ 15,000 ಬೇಕು. ಹೌದು ಸರ್. ಅವನು ಅದೇ ಏನಾದ್ರೂ ತಿಂಗಳ ಹುರುಳಿ ಆಗ್ಲಿ ಅಥವಾ ಟೊಮ್ಯಾಟೊ ಆಗ್ಲಿ ಅಥವಾ ಬದನೆ ಆಗಿದ್ರೆ ಅದನ್ನ ಹಾಕಿದಾಗ ಹೆಚ್ಚುವರಿ ಆದಾಯ ಬರ್ತದೆ ಅವನಿಗೆ. ಹಾಗಾಗಿ ಆ ತರಹದ ಬೆಳೆಗಳಿಗೆ ಅವರು ಹೆಚ್ಚು ಆದ್ಯತೆಯನ್ನು ಕೊಟ್ಟು ಮಾಡ್ಕೊಳ್ಬೇಕು. ಮತ್ತೆ ಇನ್ನೂ ಒಂದು ಮುಖ್ಯ ವಿಚಾರ ಅಂತಂದ್ರೆ, ಕೇವಲ ಅಡಿಕೆಯನ್ನು ಹಾಕಿದಾಗ, ಏಕಬೆಳೆ ಪದ್ಧತಿ ಇದ್ದಾಗ ನೈಸರ್ಗಿಕ ದುರ್ಘಟನೆಗಳಾಗಬಹುದು. ಈಗ ನೋಡಿ, 2024ರಲ್ಲಿ ಏನಾಯ್ತು, ಅತಿ ಹೆಚ್ಚು ಮಳೆ ಆಯ್ತು. 2023ರಲ್ಲಿ ಬರ ಆಯ್ತು. 2022ರಲ್ಲಿ ಮಳೆ ಜಾಸ್ತಿ ಆಯ್ತು. ಹಂಗೆ ಇಲ್ಲಿ ವಾತಾವರಣದಲ್ಲಿ ಏರುಪೇರಾದಾಗ, ನಿಮ್ಗೆ ಏಕಬೆಳೆ ಇದ್ದಾಗ ಏನಾಗ್ತದೆ, ತೊಂದರೆ ಆಗುವುದು ಜಾಸ್ತಿ. ಅವಾಗ ನಿಮಗೆ 2-3 ಬೆಳೆ ಇದ್ರೆ, ಒಂದ್ ಬೆಳೆಯಲ್ಲಿ ಏನಾದ್ರೂ ತೊಂದರೆ ಆದ್ರೂ ಇನ್ನೊಂದು ಬೆಳೆ ನಿಮಗೆ

ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಸುಮಾರು 15,000 ಹೆಚ್ಚು ರೈತ ಉತ್ಪಾದಕರ ಕಂಪನಿ ಇವತ್ತು ನೋಂದಣಿಯಾಗಿದೆ. ಕರ್ನಾಟಕದಲ್ಲಿ 1,200 ಹೆಚ್ಚು ರೈತ ಉತ್ಪಾದಕರ ಕಂಪನಿ ಇವತ್ತು ನೋಂದಣಿಯಾಗಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ಚಿತ್ರಣ, ರೈತ ಉತ್ಪಾದಕರ ಕಂಪನಿ ಬಗ್ಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಏನೇನು ಇಲ್ಲಿವರೆಗೂ ಸಾಧ್ಯ, 2014 ಇಲ್ಲಿವರೆಗೂ ಏನೇನು ಸಾಧನೆ ಮಾಡಕ್ ಆಗಿದೆ ಅನ್ನೋದು ಒಂದು ಸಣ್ಣ ಒಂದು ಪಿಪಿಟಿಯನ್ನು ಮಾಡಿದ್ದೇವೆ. ಅದರ ಮುಖಾಂತರ ನಾವು ಈ ಪಿಪಿಟಿಯನ್ನ ಪ್ರೆಸೆಂಟ್ ಮಾಡ್ತಾ ಹೋಗೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ 2016 ಇಲ್ಲಿವರೆಗೂ ಸುಮಾರು 49 ರೈತ ಉತ್ಪಾದಕರ ಕಂಪನಿಗಳು ರಚನೆ ಆಗಿದೆ. 49 ರೈತ ಉತ್ಪಾದಕ ಕಂಪನಿ, ಒಂದು ರೈತ ಉತ್ಪಾದಕರ ಕಂಪನಿ ಅಂತ ಹೇಳಿದ್ರೆ ಒಂದು ರೈತ ಉತ್ಪಾದಕರ ಕಂಪನಿಯಿಂದ ಕನಿಷ್ಠ 500 to 1,000 ಷೇರುದಾರರು, 500 to 1,000 ಷೇರುದಾರರು ಸೇರ್ಬಿಟ್ಟು ಅವ್ರದ್ದೇ ಆದ ಒಂದು ಕಾನೂನುಬದ್ಧವಾದ ಸಂಸ್ಥೆಯನ್ನ ನೋಂದಣಿ ಮಾಡಿಕೊಂಡಿರುವಂತದ್ದು, ಅದು ಕಂಪನಿ ಹ್ಯಾಕ್ಟರ್ ನೋಂದಣಿ ಆಗಿರ್ತಕ್ಕಂಥದ್ದು. ಇದರಲ್ಲಿ ಸರ್ಕಾರ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಒಂದು ಕಂಪನಿ ರೀಚ್ ಆಯ್ತು ಅಂತ ಹೇಳಿದ್ರೆ ಆ ಕಂಪನಿಗೆ ಬೇಕಾದಂತ ಲೈಸೆನ್ಸ್ಗಳು, ಕೃಷಿಗೆ ಬೇಕಾದಂತ ಏನು ಚಟುವಟಿಕೆ ಮಾಡಲಿಕ್ಕೆ ಬೇಕಾದಂತ ಏನು ಬೇಕು ನಮಗೆ ಪರವಾನಿಗಳು, ಲೈಸೆನ್ಸ್ ಅಂತ ಏನ್ ಕರಿತೀವಿ. ಮುಖ್ಯವಾಗಿ ಕೃಷಿ ಮಾಡಕ್ಕೆ ನಮಗೇನ್ ಬೇಕು, ಬೀಜ ಗೊಬ್ಬರ ಔಷಧಿ ಬೇಕು, ಅದನ್ನ ಮಾರಾಟ ಮಾಡ್ಲಿಕ್ಕೆ ನಮಗೆ ಏನ್ ಬೇಕು, ಲೈಸೆನ್ಸ್ ಬೇಕು, ಅದನ್ನ ಕೊಡೋ ಅಂತದ್ದು. ಮಾರಾಟ ಮಾಡ್ಲಿಕ್ಕೆ ಬೇಕಾದಂತ GST, ಅದಕ್ಕೆ ಬೇಕಾದಂತ ಲೈಸೆನ್ಸ್ ಗಳು, FSSA ಲೈಸೆನ್ಸ್ ಗಳು, ಇದೆಲ್ಲದನ್ನು ಕೂಡ ತಗೊಂಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಮತ್ತೆ ಸರ್ಕಾರ ಇತ್ತೀಚೆಗೆ ಆ ರೈತರ ಕಂಪನಿಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ 3 ಒಮ್ಮೆ ಕೂಡ ಕೈ ಹಿಡಿದು ನಡೆಸಲಿಕ್ಕೆ ಒಂದು ಸಣ್ಣ ಅನುದಾನವನ್ನು ಕೊಟ್ಟು, ಅನಂತರ ಅನುದಾನ ಅವಧಿ ಮುಗಿದ ನಂತರ ಅವರಿಗೆ ಉದ್ಯಮವನ್ನು ಮಾಡಲಿಕ್ಕೆ ಬ್ಯಾಂಕ್ ಇಂದ ಸಾಲಗಳನ್ನು ಕೊಡಲಿಕ್ಕೆ ಸುಮಾರು ಒಂದು ರೈತ ಉತ್ಪಾದಕರಿಗೆ ವಿತೌಟ್ ಕೊಲ್ಯಾಟ್ರಲ್ 2 ವಸ್ತು ಸಾಲವನ್ನ ಕೊಡ್ಲಿಕ್ಕೆ ಬ್ಯಾಂಕ್ ಕೂಡ ನಿರ್ದೇಶನ ಮಾಡಿ ಈಗ 50 ರೈತ ಉತ್ಪಾದಕ ಕಂಪನಿಗಳು ಮುನ್ನಡೀತಾ ಇದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ 2 ಸಾಲ ತಗೊಂಡಿರುವಂತ ಕಂಪನಿ ನಮ್ಮಲ್ಲಿ ಕೂಡ ಇದೆ, ಅದರ ಬಗ್ಗೆ ಮಾತಾಡೋಣ. ನೋಡಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 51 ರೈತ ಉತ್ಪಾದಕ ಕಂಪನಿ ನೋಂದಣಿ ಆಗಿದೆ ಇದುವರೆಗೂ. ನಾವು ತಾಲೂಕು ವಾರ ನೋಡೋದಾದ್ರೆ ಶಿಕಾರಿಪುರದಲ್ಲಿ ಹೈಯೆಸ್ಟ್ 17 ರೈತ ಉತ್ಪಾದಕರ ಕಂಪನಿಗಳು ಶಿಕಾರಿಪುರದಲ್ಲಿ ಕೆಲಸ ಮಾಡ್ತಾ ಇದೆ, ಅದರಲ್ಲಿ 3-4 ದೀಪಾಂಕ ಆಗಿದೆ ಅಷ್ಟೇ. ಶಿವಮೊಗ್ಗದಲ್ಲಿ 10 ಹೈಯೆಸ್ಟ್ ಶಿಕಾರಿಪುರದಲ್ಲಿ, ಅದರ ನಂತರ ಶಿವಮೊಗ್ಗದ ತಾಲೂಕಲ್ಲಿ 10 ರೈತ ಉತ್ಪಾದಕ ಕಂಪನಿಗಳು, ಕೃಷಿ ಇಲಾಖೆ ಕಡೆಯಲ್ಲಿ 8, ಆ ತೋಟಗಾರಿಕೆ ಇಲಾಖೆಯಲ್ಲಿ 1, ನಬಾರ್ಡ್ NCDCಯಲ್ಲಿ 1, ಸುಮಾರು ಶಿವಮೊಗ್ಗ ತಾಲೂಕಲ್ಲಿ 10 ಇದೆ, ತೀರ್ಥಹಳ್ಳಿಯಲ್ಲಿ 7 ಇದೆ, ಭದ್ರಾವತಿಯಲ್ಲಿ 6, ಸೊರಬದಲ್ಲಿ 5, ಹೊಸನಗರದಲ್ಲಿ 3, ಸಾಗರದಲ್ಲಿ 3, ಒಟ್ಟು 51 ರೈತ ಉತ್ಪಾದಕರ ಕಂಪನಿಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಂದಣಿ ಆಗಿರ್ತಕ್ಕಂಥದ್ದು. ಇದರಲ್ಲಿ ಸುಮಾರು ನೋಡಿ 49 ರೈತ ಉತ್ಪಾದಕರ ಕಂಪನಿಗಳಿಂದ ಅದರಲ್ಲಿ 51 ಒಂದು 2-3 ಫಂಕ್ಷನ್ ಮಾಡ್ತಾರೆ, ಇದನ್ನು ಪ್ರಾರಂಭ ಮಾಡಿಲ್ಲ, ಡಿಪೆಂಡ್ ಆಗಿದೆ. 49 ಕಂಪನಿಗಳು ಕೆಲಸ ಮಾಡ್ತಾ ಇದೆ, ಅದರಲ್ಲಿ ಚಟುವಟಿಕೆ ಪ್ರಾರಂಭ ಮಾಡಿರುವಂತದ್ದು 37. ಆ 49 ರೈತ ಉತ್ಪಾದಕರ ಕಂಪನಿಯಿಂದ 30,422 ಜನ ಷೇರುದಾರರು 1,000 ರೂಪಾಯಿ, ಕನಿಷ್ಠ 1,000 ರೂಪಾಯಿ ಷೇರು ಬಂಡವಾಳವನ್ನು ತೋರಿಸಿಕೊಂಡಿದ್ದಾರೆ. ಅಂದ್ರೆ 3,58,00,000 ರೂಪಾಯಿ ಷೇರು ಕಲೆಕ್ಟ್ ಆಗಿರುವಂತದ್ದು ಇದುವರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಒಟ್ಟು ಷೇರುದಾರರು ಷೇರ್ ಅಮೌಂಟ್ ಅನ್ನ ಅವರು ಕಲೆಕ್ಟ್ ಮಾಡಿ ಅವರ ಉದ್ಯಮವನ್ನು ಪ್ರಾರಂಭ ಮಾಡಿರುವಂತದ್ದು. ಇದಾದ್ರಿಂದ ನಾವು ಇಲಾಖೆವಾರು ಬೇರೆ ಬೇರೆ ಸಂಸ್ಥೆಗಳು ಯಾರು ರಚನೆ ಆಗಿರುವಂತಹ 49 ರೈತ ಉತ್ಪಾದಕ ಕಂಪನಿಗಳು ಈ ಆಕ್ಟಿವಾಗಿ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲೆಲ್ಲಿ ರೈತ ಉತ್ಪಾದಕ ಕಂಪನಿಗಳನ್ನ ನಾವೆಲ್ಲಿ ಕಲರ್ ಕಲರ್ ಹೇಳಿ ಮಾಡಿದ್ದೀವಿ, ಇದು ಶಿವಮೊಗ್ಗ ಜಿಲ್ಲೆಯ ಮ್ಯಾಪ್. ಶಿವಮೊಗ್ಗ ಜಿಲ್ಲೆ ಮ್ಯಾಪ್ ತಗೊಂಡ್ರೆ ಈ ಇಲ್ಲಿ ನಾವು ಕಲರ್ ಅನ್ನ ಮಾರ್ಕ್ ಮಾಡಿದ್ವಿ, ಅಲ್ಲೆಲ್ಲ ರೈತ ಉತ್ಪಾದಕ ಆಕ್ಟಿವಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲಿ ಖಾಲಿ ಇದೆ ಭಾರತಗಳಲ್ಲಿ ಇನ್ನು ರೈತ ಉತ್ಪಾದಕ ಕಂಪನಿ ಕೆಲಸ ಮಾಡ್ತಾ ಇಲ್ಲ, ಅಲ್ಲಿ ರೀಚ್ ಆಗಿ ಆಗಿಲ್ಲ. ಬೇರೆ ಬೇರೆ ಎಲ್ಲಾ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗನ ಇಲಾಖೆ, ಮೀನುಗಾರಿಕೆ ಇಲಾಖೆ, ಎಲ್ಲಾ ಇಲಾಖೆಗಳು ಸೇರಿ ಇಡೀ ಶಿವಮೊಗ್ಗ ಜಿಲ್ಲೆಯನ್ನು ಆಲ್ಮೋಸ್ಟ್ ನಾವು ಕವರ್ ಮಾಡಿರುವಂತದ್ದು. ರೈತ ಉತ್ಪಾದಕ ಕಂಪನಿ ಎಲ್ಲಾ ಜಿಲ್ಲೆ ಎಲ್ಲಾ ಕಡೆ ವ್ಯಾಪ್ತಿಯಲ್ಲಿ ಬಂದಿರುವಂತದ್ದು. ನಾವು ಕಳೆದ 3 ಒಂದು ಅಭಿವೃದ್ಧಿಯನ್ನು ಮಾಡಿದ್ವಿ ರೈತ ಉತ್ಪಾದಕ ಕಂಪನಿ. 2016 ನಾವು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. 16, 17, 18, 19 ಕೂಡ ಅವ್ರನ್ನ ಸಂಘಟನೆ ಮಾಡೋದು, ಸೇರಿಸೋದು, ನೋಂದಣಿ ಮಾಡೋದು, ಈ ತರ ಕೆಲಸವನ್ನ ಮಾಡ್ಕೊಳ್ತಾ ಬಂದ್ವಿ. ಅನಂತರ ಇಮಿಡಿಯೇಟ್ ಆಗಿ ಕೋವಿಡ್ ಬಂತು. ಕೋವಿಡ್ ಅಲ್ಲಿ 1.5 ಅದನ್ನ ಸೂಕ್ಷ್ಮವಾಗಿ ಗಮನಿಸಕ್ಕಾಗಲಿಲ್ಲ, ಅಭಿವೃದ್ಧಿ ಕೂಡ ಅಷ್ಟಾಗಲಿಲ್ಲ. ಕೋವಿಡ್ ನಂತರ 22, 23, 23, 24, 23, 24, 25 ನಾವು ಕಳೆದ 3 ಡಾಟಾವನ್ನು ನಾವಿಲ್ಲಿ ಕಲೆಕ್ಟ್ ಮಾಡಿದ್ವಿ. ಕಳೆದ 3 ಡಾಟಾವನ್ನು ನೋಡಿದ್ರೆ ಟರ್ನ್ ಓವರ್ 22-23 49 ರೈತ ಉತ್ಪಾದಕರ ಕಂಪನಿಯಿಂದ ಸುಮಾರು 15 ವ್ಯವಹಾರ ಅವರು ದಾಖಲೆ ಮಾಡ್ತಾರೆ. 15 ವ್ಯವಹಾರ ಮಾಡಿ 25 ನೆಟ್ ಪ್ರಾಫಿಟ್ ಅಂದ್ರೆ 25 ಪ್ರಾಫಿಟ್ ಮಾಡ್ತಾರೆ ಮೊದಲನೇ ವರ್ಷ. ಹಿಂದಿನ 3 ಎರಡನೇ ವರ್ಷ ನೋಡಿದ್ರೆ 15 ಎರಡನೇ ವರ್ಷ ಬಂದ್ರೆ 34 ವ್ಯವಹಾರ ದಾಖಲೆ ಮಾಡ್ತಾರೆ. 34 23-24 65 ಪ್ರಾಫಿಟ್ ಮಾಡ್ತಾರೆ. ಇವತ್ತು ನಾವು ಟೆಂಟಿಟಿವ್ ಡಾಟಾ ನಾವೆಲ್ಲ ಎಫ್ಸಿಒ ಟೆಂಟಿಟಿವ್ ಡಾಟಾ ಕಲೆಕ್ಟ್ ಮಾಡಿದ್ದೀವಿ, ನಾವು ಇನ್ನು ಆಡಿಟ್ ಮಾಡಿಲ್ಲ. ಟೆಂಟಿಟಿವ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ. 24-25 ಕಳೆದ ಸಾಲದಲ್ಲಿ ನಮ್ಮ ರೈತ ಉತ್ಪಾದಕರ ಕಂಪನಿಗಳ ವಹಿವಾಟು 60 ಕೋಟಿ, ಸುಮಾರು 1 ಕೋಟಿ ಲಾಭವನ್ನ, 1.5 ಕೋಟಿ ವರ್ಷ ಲಾಭವನ್ನು ಮಾಡಿದ್ದಾರೆ. ಈ ಗ್ರಾಹಕರನ್ನು ಏನೇನು ಚಿಂತೆ ಪಡ್ತೀನಿ ಅಂತ ಹೇಳಿದ್ರೆ, ಕಳೆದ 3 ವರ್ಷದ ಡಾಟಾ ತಗೊಂಡ್ರೆ ನಮ್ಮ ರೈತ ಉತ್ಪಾದಕರ ಕಂಪನಿಯ ವಹಿವಾಟು ಮತ್ತು ಲಾಭ ಪ್ರತಿ 100 ಪಟ್ಟು ಜಾಸ್ತಿ ಆಗ್ತದೆ, ಅಂದ್ರೆ ಡಬಲ್ ಆಗ್ತಾ ಇದೆ. ಕಳೆದ ಮೂರು ವರ್ಷದಿಂದ ನಮ್ಮ ಟರ್ನ್ ಓವರ್ ಮತ್ತೆ ಆದಾಯ ಎರಡೂ ಕೂಡ ಡಬಲ್ ಆಗ್ತಾ ಇರುವಂತದ್ದು, ಮತ್ತೆ ಪ್ರಾಫಿಟ್ ಕೂಡ ಡಬಲ್ ಆಗ್ತಾ ಇರುವಂತದ್ದು. ನಾವು ಈ ವರ್ಷ 25-26 ಸಾಲಿಗೆ ನಾವು ಹೇಳ್ತಾ ಇದ್ದೀವಿ, ನಮ್ಮ ರೈತ ಉತ್ಪಾದಕರ ಕಂಪನಿ, ಇದು ಶಿವಮೊಗ್ಗ ಜಿಲ್ಲೆ ಮಾತ್ರ, ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ರೈತ ಉತ್ಪಾದಕರ ಕಂಪನಿ ವಹಿವಾಟು 25-26 100 ಕೋಟಿ ಕೂಡ ಬೀರುತ್ತೆ, 100 ಕೋಟಿಯನ್ನು ನಾವು ದಾಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನಾವು ಇಲ್ಲಿ ಹೇಳಿ ಪಡ್ತೀವಿ. ಇದನ್ನು ನೋಡಿ, ಅದರಲ್ಲಿ ಮತ್ತೆ ಇನ್ಪುಟ್ಸ್ ಅಲ್ಲಿ, ಇನ್ಪುಟ್ಸ್ ಅಂದ್ರೆ ಕೃಷಿ, ರೈತರು ಕೃಷಿ ಮಾಡಲಿಕ್ಕೆ ಬೇಕಾಗಿರುವಂತದ್ದೇನು, ಬೀಜ, ಗೊಬ್ಬರ, ಔಷಧಿ. ಆ ಬೀಜ, ಗೊಬ್ಬರ, ಔಷಧಿಯನ್ನ ಖರೀದಿ ಮಾಡಲಿಕ್ಕೆ ಕೂಡ 2023-24 12.5 ಕೋಟಿಯಷ್ಟು ಬೀಜ, ಗೊಬ್ಬರ, ಔಷಧಿಯನ್ನ ರೈತರು ಖರೀದಿ ಮಾಡಿದ್ದಾರೆ. 23-24 15 ಕೋಟಿಯಷ್ಟು ಬೀಜ, ಗೊಬ್ಬರ, ಔಷಧಿಯನ್ನ ರೈತರು ನೇರವಾಗಿ FPO ಮುಖಾಂತರ ಖರೀದಿ ಮಾಡಿ ಮಾರಾಟ ಮಾಡಿದ್ದಾರೆ. ಈ ವರ್ಷ 24-25 25 ಕೋಟಿಯಷ್ಟು ಬೀಜ, ಗೊಬ್ಬರ, ಔಷಧಿ, ಪರಿಕರಗಳನ್ನ ಖರೀದಿ ಮಾಡಿ ಮಾರಾಟ ಮಾಡಿರೋದು. ಇದು ಇಷ್ಟೊಂದು ಇದನ್ನು ಯಾರು ಮಾಡ್ತಾ ಇದ್ರು, ಇಷ್ಟು ವರ್ಷ ಈ ವ್ಯವಹಾರವನ್ನು ಯಾರು ಮಾಡ್ತಿದ್ರು, ಯಾರು ಮಧ್ಯವರ್ತಿಗಳು ಮಾಡ್ತಾ ಇದ್ರು, ಲಾಭ ಯಾರಿಗೂ ಹಂಚಿಕೆ ಆಗ್ತಿತ್ತು. ಇವಾಗ ಈ ವಹಿವಾಟನ್ನ ರೈತ ಉತ್ಪಾದಕ ಕಂಪನಿಗಳು ಮಾಡ್ತಿರೋದ್ರಿಂದ ಇದರ ಲಾಭ ಸಂಪೂರ್ಣವಾಗಿ ಉತ್ತಮವಾದ ಸೇವೆ ಸಿಗುತ್ತೆ, ಲಾಭನು ಕೂಡ ರೈತರಿಗೆ ಅವರ ಷೇರಿಗೆ ಅವರ ಡಿವಿಡೆಂಟ್ ಆಗಿ, ಅವರ ಲಾಭ ಅವರ ಡಿವಿಡೆಂಟ್ ಆಗಿ ಮತ್ತೆ ರೈತರಿಗೆ ಸಿಗಂತಕ್ಕಂತ ಇಲ್ಲಾಗ್ತಿರೋದ್ರೆ, ಇದು ರೈತರಿಂದ ರೈತರೇ ಮಾಡ್ಕೊಳ್ತಾ ಇದ್ದಾರೆ, ಬೇರೆ ಯಾರು ಬಿಸ್ನೆಸ್ ಅಲ್ಲ, ರೈತರೇ, ಅವರೇ ಆಡಳಿತ ಮಂಡಳಿಯ ಸದಸ್ಯರು, ಅವರೇ ವ್ಯವಸ್ಥಾಪಕ ನಿರ್ದೇಶಕರು, ರೈತರ ಮಕ್ಕಳೇ ಮತ್ತೆ ಅಲ್ಲಿ ಸಿಇಒಗಳು, ಅವರಿಗೆ ಮಾರ್ಗದರ್ಶನ ಮಾಡಿರೋದು ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ. ಈ ರೀತಿಯಲ್ಲಿ ರೈತರು ಕೆಲಸ ಮಾಡ್ತಿರೋದು. ಇದಾದ ನಂತರ ಔಟ್ಪುಟ್ ಅಲ್ಲಿ ಅದು ಬೀಜ, ಗೊಬ್ಬರ ಖರೀದಿಯಾಗಿದೆ. ಮಾರಾಟದಲ್ಲಿ ಅವರು ಬೆಳೆದಂತ ಪರಿಕರಗಳನ್ನ ಮಾರಾಟ ಮಾಡುವಂತ ವ್ಯವಸ್ಥೆ ನಾವು ನೋಡಿದ್ರೆ, ಮಾರಾಟದಲ್ಲಿ 2022-23 ಸುಮಾರು 29 ಕೋಟಿಯಷ್ಟು ರೈತರ ಉತ್ಪನ್ನಗಳನ್ನ ರೈತರಿಂದ ಖರೀದಿ ಮಾಡಿ ಯಾವುದೋ ಒಂದು ಬೇರೆ ಕಂಪನಿಗೆ, ರೈತರ ಕೃಷಿಗೆ ಸಂಬಂಧಪಟ್ಟ ಉತ್ಪನ್ನಗಳು ತಯಾರು ಮಾಡುವಂತ ಕಂಪನಿಗೆ ಮಾರಾಟ ಮಾಡಿರೋದು. ಮುಖ್ಯ ಉದಾಹರಣೆ ಮೆಕ್ಕೆಜೋಳ, ಅತಿ ಹೆಚ್ಚಾಗಿ ಬೆಳೀತಾರೆ. ಮೆಕ್ಕೆಜೋಳವನ್ನು ಖರೀದಿ ಮಾಡಿ ಮೆಕ್ಕೆಜೋಳದಿಂದ ಏನ್ ತಯಾರು ಮಾಡ್ತಾರೆ, ಪಶು ಆಹಾರ ತಯಾರು ಮಾಡ್ತಾರೆ, ಕೋಳಿ ಆಹಾರ ತಯಾರು ಮಾಡ್ತಾರೆ, ಮತ್ತೆ ಅದರಿಂದ ಕೆಲವು ಹೈ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ. ಅಂತ ಕಂಪನಿಗಳಿಗೆ ರೈತರಿಂದ ಖರೀದಿ ಮಾಡಿ ಮಾರಾಟ ಮಾಡಿರುವಂತದ್ದು ಮೊದಲನೇ 22-23 29 ಕೋಟಿ ಆದ್ರೆ, 23-24 2.95 ಕೋಟಿ ಆದ್ರೆ, 23-24 18 ಕೋಟಿ ಆಗುತ್ತೆ. ಒಂದೇ ವರ್ಷಕ್ಕೆ ಅಷ್ಟು ಆಗತ್ತೆ, 24-25 34 ಕೋಟಿ ಆಗತ್ತೆ. ಇಷ್ಟು ಅಷ್ಟು ಗಾತ್ರದಷ್ಟು ವ್ಯವಹಾರವನ್ನ ರೈತ ಉತ್ಪಾದಕ ಕಂಪನಿಗಳು ದಾಖಲೆ ಮಾಡಿರೋದು. ಇದನ್ನ ಯಾರು ಮಾಡ್ತಾ ಇದೆ ಇಷ್ಟೊಂದು ಜನ? ಯಾರು ಮಧ್ಯವರ್ತಿಗಳು? ಮೆಕ್ಕೆಜೋಳ ಖರೀದಿ ಮಾಡೋಂತರು, ಅಡಿಕೆ ಖರೀದಿ ಮಾಡೋಂತರು, ಈ ಮಾವಿನಹಣ್ಣು ಖರೀದಿ ಮಾಡೋಂತರು, ಬಾಳೆಹಣ್ಣು ಖರೀದಿ ಮಾಡೋಂತ ಮಧ್ಯವರ್ತಿಗಳು ಇದನ್ನ ಮಾಡಿಕೊಂಡು ಇದರ ಲಾಭವನ್ನು ಅವರು ಪಡ್ಕೊಂತಾ ಇದೆ. ಇದಾದ ನಂತರ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಇನ್ಪುಟ್ ಯಾವ್ಯಾವ ಫರ್ಟಿಲೈಸರ್ ಎಷ್ಟು ಮಾಡಿದ್ದಾರೆ, ಪೆಸ್ಟಿಸೈಡ್ಸ್ ಎಲ್ಲ ಎಷ್ಟು ಮಾಡಿದ್ದಾರೆ, ಸೀಡ್ಸ್ ಎಲ್ಲ ಎಷ್ಟು ಮಾಡಿದ್ದಾರೆ, ಬೀಜ ಖರೀದಿಯಲ್ಲ ಎಷ್ಟು ಮಾಡಿದ್ದಾರೆ, ನಾವು ಗೊಬ್ಬರಗಳನ್ನ ಮುಖ್ಯವಾಗಿ ಕೃಷಿ ಮಾಡಲಿಕ್ಕೆ ಗೊಬ್ಬರ ಬೇಕು, ಗೊಬ್ಬರವನ್ನ ಖರೀದಿ ಮಾಡಿದ್ವಿ. 2 ವರ್ಷ ಡಾಟಾ ನಮಗೆ ಕಲೆಕ್ಟ್ ಮಾಡಿದ್ದಾರೆ, 23-24 ನೋಡಿ, ಬ್ಲೂ ಕಲರ್ ಇರ್ತಕ್ಕಂಥ ಇನ್ನೇನು ವರ್ಷದ್ದು, ಈ ವರ್ಷ 7 ಕೋಟಿಯಷ್ಟು ಬರೀ ಗೊಬ್ಬರ ಖರೀದಿ ಮಾಡಿದ್ದಾರೆ, ಈ ಕಳೆದ ವರ್ಷ 7.87 ಅದಕ್ಕಿಂತ ಜಾಸ್ತಿ ಮಾಡಿದ್ದಾರೆ. ಔಷಧಿಗಳನ್ನ 1.5 ಕೋಟಿಯಷ್ಟು ಔಷಧಿ ಮಾಡಿದ್ರೆ, 2.81 ಲಕ್ಷದಷ್ಟು ಔಷಧಿಯನ್ನ ಖರೀದಿ ಮಾಡಿದ್ದಾರೆ. ಬೀಜಗಳನ್ನ 1.38 ಲಕ್ಷ ಸುಮಾರು 1.5 ಕೋಟಿ. ಇದು ಯಾರು ರೈತರು? 30,000 ಜನ ರೈತರಿಗೆ ಮಾತ್ರ ಸೇವೆ, 30,000 ಜನ ರೈತರ ಬಗ್ಗೆ ಮಾತಾಡ್ತಾರೆ ಇಡೀ ಜಿಲ್ಲೆಯಲ್ಲಿ. 30,000ದಲ್ಲಿ ಒಂದು 10,000 ಜನ ರೈತರು ಕನೆಕ್ಟ್ ಆಗಿಲ್ಲ, ಒಂದು 20,000 ಜನ ರೈತರು ನಮ್ಮ FPO ಜೊತೆ ವ್ಯವಹಾರ ಮಾಡಿದ್ದಾರೆ. 30,000 ಜನ ವ್ಯವಹಾರ ಮಾಡಿದ್ರೆ ಇನ್ನೂ ಇದ್ರ ಗಾತ್ರ ಇನ್ನೂ ಜಾಸ್ತಿ ಆಗುತ್ತೆ. ಅನೇಕ ಕಾರಣಗಳಿಂದ, ಇನ್ನು ಮಧ್ಯವರ್ತಿಗಳು ಅನೇಕ ಕಾರಣದಿಂದ ನಮ್ಮ ಷೇರ್ದಾರರು FPOನ ಕನೆಕ್ಟ್ ಮಾಡಕ್ ಆಗಿಲ್ಲ. ಯಾಕೆಂದ್ರೆ ಮಧ್ಯವರ್ತಿಗಳು, ಊರಲ್ಲಿ ಯಾರಾದ್ರೂ ಮಧ್ಯವರ್ತಿಗಳು ಬೀಜ ಗೊಬ್ಬರ ಬೇಕು ಅಂತ ಹೇಳಿದ್ರೆ ನನಗೆ ರೈತ ಉತ್ಪಾದಕ ಕಂಪನಿಗೆ ಸಾಲ ಸಿಗಲ್ಲ, ಕ್ಯಾಶ್ ಅಲ್ಲಿ ವ್ಯವಹಾರ ಮಾಡ ಅಂತ. ಸಾಲ ಬೇಕು ಅಂದ್ರೆ ಅವ್ರು ಬೇರೆ ಮಧ್ಯವರ್ತಿಗಳ ಹತ್ರ ಹೋಗ್ತಾರೆ, ಅವರು ಕೂಡ FPO ಕನೆಕ್ಟ್ ಆದ್ರೆ ಇದ್ರ ಒಟ್ಟು ಬಿಸ್ನೆಸ್ ಆಲ್ಮೋಸ್ಟ್ ಡಬಲ್ ಆಗಿದೆ. ಇದು ನಮ್ಮ ರೈತ ಉತ್ಪಾದಕ ಕಂಪನಿಗೆ, ನಮ್ಮ ಜಿಲ್ಲೆಯಲ್ಲಿ ರೈತ ಉತ್ಪಾದಕ ಇದನ್ನು ಯಾಕೆ ಕರೀತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ರೈತ ಉತ್ಪಾದಕರ ಕಂಪನಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂತ ಸಾಮರ್ಥ್ಯ ಏನು, ಎಷ್ಟು ಶಕ್ತಿ ಇದೆ, ಎಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ, ಮುಂದೆ ಎಷ್ಟೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಎಂಬ ವಿಷಯ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಈ ತರ ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಇರೋದು. ಇನ್ನೂ ಏನೆಲ್ಲ ಮಾಡಕ್ ಸಾಧ್ಯ ಇದೆ? ರೈತ ಉತ್ಪಾದಕರ ಕಂಪನಿಯಿಂದ ನಾವೀಗಾಗಲೇ ಇಷ್ಟು ವ್ಯವಹಾರ, ಬರೀ ಇನ್ಪುಟ್ ಔಟ್ಪುಟ್ ಮಾಡಿದ್ವಿ, ಮೆಕ್ಕೆಜೋಳ ವ್ಯವಹಾರ ಇಟ್ಟು, ಅಡಿಕೆ ಖರೀದಿ ಮಾಡಿ ಸುಪಾಲಿ ಕಂಪನಿ ನೇರವ ಕೊಡ್ತಾ ಇದ್ದಾರೆ, ಪದಾರ್ಥಗಳನ್ನ ಈಗ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ರೈತ ಉತ್ಪಾದಕರ ಕಂಪನಿಗಳಿಗೆ ನಾವೀಗ ಪ್ರತಿ ತಾಲೂಕಿಗೆ ಒಂದೊಂದು ಸೈಡ್ ಟೆಸ್ಟ್ ಲ್ಯಾಬ್ ಅನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ನಮ್ಮ ರೈತ ಉತ್ಪಾದಕರ ಕಂಪನಿಯಿಂದ ಕೃಷಿ ಇನ್ನು ಪ್ರಾರಂಭ ಆಗಬೇಕು. ಅವರ ಮಣ್ಣು ಪರೀಕ್ಷೆಯಿಂದ ಬದಲು ಮಣ್ಣು ಪರೀಕ್ಷೆ ಮಾಡ್ಕೋಬೇಕು. ಮಣ್ಣು ಪರೀಕ್ಷೆಯನ್ನು ಮಾಡಿಕೊಂಡು ನಮ್ಮ ಕೃಷಿಗೆ ಅಂದ್ರೆ ಇನ್ಪುಟ್ಸ್ ಅಂದ್ರೆ ರೈತ ಉತ್ಪಾದಕ ಕಂಪನಿ ಮಹತ್ವ ಏನಂತ ಹೇಳಿದ್ರೆ, ನೀವು ಕೃಷಿಗೆ ಮಾಡುವಂತ ಖರ್ಚು ಕ್ರಮೇಣ ಕಡಿಮೆ ಆಗ್ಬೇಕು, ಆದಾಯ ಜಾಸ್ತಿ ಆಗ್ಬೇಕು. ಯಾರೊಬ್ರು 4 ಕಿಲ ಯೂರಿಯಾ ಹಾಕಿದ್ರು ನಾವು 4 ಕಿಲ ಆ ಮಣ್ಣಲ್ಲಿ 8% ಯೂರಿಯಾ ಹಾಕ್ಬೇಕು ಹಾಕ್ಬಾರ್ದು, ಪೊಟಾಶ್ ಎಷ್ಟು ಹಾಕ್ಬೇಕು, ನೈಟ್ರೋಜನ್ ಎಷ್ಟು ಹಾಕ್ಬೇಕು, ನಾವು ಏನು ಎಷ್ಟೇ ಮಾಡಿಸಲಿಲ್ಲ, ಹಾಗೆ ಅವ್ರು ಹಾಕ್ತಾರೆ ನಾವು ಹಾಕ್ತೀವಿ. ಈ ರೀತಿ ಆಗದ್ ಬೇಡ ಅಂತೇಳಿ ನಾವು ಮೊದಲನೇ ಬಾರಿಗೆ ಈಗ ಇದನ್ನು ನಮಗೆ ಮುಖ್ಯವಾಗಿ ನಮಗೆ ಧನ್ಯವಾದ ಹೇಳ್ತೇನೆ ಶಿವಮೊಗ್ಗ ಜಿಲ್ಲೆಯ ಸಂಸದರು ಬಿವೈ ರಾಘವೇಂದ್ರ ಅವರು, ಅವರ ಒಂದು ನಿಧಿಯಿಂದ 40 ಲಕ್ಷ ನಮಗೆ ಗ್ರಾಂಟ್ ಅನ್ನು ಕೊಟ್ಟಿರೋದು. ನಮ್ಮ 2-3 ಸ್ಥಳದಲ್ಲಿ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರ ಉತ್ಪನ್ನ ಮಾಡಲಿಕ್ಕೆ ರೈತ ಉತ್ಪಾದನೆ ಕಂಪನಿ ಒಂದು ಸಣ್ಣ ಬಂಡವಾಳ, ಅದನ್ನ ಮಾಡಲಿಕ್ಕೆ ಬಂಡವಾಳ ಬೇಕು. ಅದಕ್ಕೆ ಈಗ ಅದಕ್ಕೆ ಒಂದು ಕನ್ವರ್ಜೆನ್ಸ್ ಆಗಿ ಕರ್ನಾಟಕ ಮಾಡಬೇಕು. ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು ಕೂಡ ನಮ್ಮ ರೈತ ಚೈತನ್ಯ ಸಂಸ್ಥೆ ಇನಿಷಿಯೇಟ್ ಮಾಡಿ ಮುಂದೆ ತಗೊಂಡೋಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ರೈತ ಉತ್ಪಾದಕರ ಕಂಪನಿ ಏನೇ ಪದಾರ್ಥಗಳು ಮಾಡಿರ್ಬೋದು, ಏನೇ ಇವನ್ ತರಕಾರಿ ಕೂಡ ತರಕಾರಿ ಬೆಳೆದ್ಕೊಳ್ತೀವಿ, ಅದು ಕೂಡ ನಮಗೆ ಕೆಮಿಕಲ್ ಫ್ರೀ ಇರಬೇಕು, ರೆಸಿಡ್ಯುಯಲ್ ಫ್ರೀ ಇರಬೇಕಂತ ಹೇಳಿ ಹೇಳ್ತಾ ಇದ್ದೀವಿ. ಸ್ವಾಭಾವಿಕವಾಗಿ ರಾಸಾಯನಿಕ ಮುಕ್ತ ಆಹಾರಗಳನ್ನ ಗ್ರಾಹಕರಿಗೆ ರೈತ ಉತ್ಪಾದಕರ ಕಂಪನಿ ಉತ್ಪನ್ನಗಳನ್ನು ತಲುಪಲಿಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಇದೆ. ಇದಾದ ನಂತರ ಯಾವ ಹೇಳಿದೆ ರೈತ ಉತ್ಪಾದಕರಿಗೆ ಉದ್ದೇಶ ಇಷ್ಟು